ಅಸ್ನಾವಿರಗುಂ ಶುದ್ಧಂ ಅಪಾಪವಿದ್ಧಂ ಅಪಾಪವಿದ್ಧಂ ಕವಿಹಿ ಮನೀಷಿ ಕವಿಹಿ ಮನೀಷಿ ಪರಿಭೂಹು ಪರಿಭೂಹು ಸ್ವಯಂಭೂಹು ಸ್ವಯಂಭೂಹು ಯಥಾ ಸತ್ಯತಃ ಯಥಾ ಸತ್ಯತಃ ಅರ್ಥಾನ್ ಅರ್ಥಾನ್ ವ್ಯವಧಾತ್ ವ್ಯವಧಾತ್ ಶಾಶ್ವತೀಭ್ಯಃ ಸಮಾಭ್ಯಃ ಆತ್ಮ ಸ ಆತ್ಮ ಸ್ವೇನ ರೂಪೇಣ ಕಿಂ ಲಕ್ಷಣ ಇತ್ಯೆ ಇತಿ ಆಹ ಅಯಂ ಮಂತ್ರ ಇತ್ಯಾಹ ಇತಿ ಆಹ ಅಯಂ ಮಂತ್ರ ಈ ಮಂತ್ರ ಏಕಾಗಿ ಬಂದಿದೆ ಆತ್ಮನ ಸಾಕ್ಷಾತ್ ಸ್ವಯಂ ಸಹಜ ಲಕ್ಷಣಗಳು ಅದಾತ್ಮ ಅಲ್ಲ ಇದು ಆತ್ಮ ಅಲ್ಲ ಓಕೆ ಫೈನ್ ಆತ್ಮನನ್ನು ಹೊರತುಪಡಿಸಿ ಯಾವುದು ಆತ್ಮ ಅಲ್ಲ ಇಟ್ಸ್ ಆಲ್ಸೋ ಓಕೆ ಆದರೆ ಸ್ವಯಂ ಸ ಆತ್ಮ ಅವನ ಲಕ್ಷಣಗಳೇನು ಸ್ವೇನ ರೂಪೇಣ ಕಿಂ ಲಕ್ಷಣ ಇತಿ ಆಹ ಅನ್ನುವುದನ್ನ ಈ ಮಂತ್ರವು ಹೇಳುತ್ತದೆ ಏನದು ಮಂತ್ರ ಸಹ ಆತ್ಮ ಪರ್ಯಗಾತ್ ಒಂದೊಂದು ಶಬ್ದ ಬಿಡಿಸಿ ಹೇಳ್ಬಿಡ್ತೀನಿ ಮಾಡ್ಕೊಂಬಿಡಿ ಪರ್ಯಗಾತ್ ಶುಕ್ರಂ ಅಕಾಯಂ ಅವೃಣಂ ಅಸ್ನಾವಿರಗುಂ ಶುದ್ಧಂ ಅಪಾಪವಿದ್ಧಂ ಕವಿಹಿ ಮನೀಷಿ ಪರಿಭೂಹು ಸ್ವಯಂಭೂಹು ಯಾಥಾ ಯಾಥಾ ತಥ್ಯತಃ ಅರ್ಥಾತ್ ಯಥಾರ್ಥವಾದ ಅರ್ಥ ಯಥಾರ್ಥತ್ಯ ಅನ್ನು ಯಥಾರ್ಥವಾಗಿ ತಿಳ್ಕೊಬೋದು ಅರ್ಥಾನ್ ವ್ಯವಧಾತ್ ಶಾಶ್ವತೀಭ್ಯಃ ಸಮಾಭ್ಯಃ ಶಬ್ದವನ್ನು ನೋಡೋಣ ಸಪರ್ಯಗಾತ್ ಎಲ್ಲೆಲ್ಲಿಯೂ ವ್ಯಾಪ್ತನಾಗಿ ಇದ್ದದ್ದಾದ್ರೆ ಪರ್ಯಗಾತ್ ಅಂತ ಕರೀತಾರೆ ಶುಕ್ರಂ ಅತಿಶುದ್ಧಂ ಅಕಾಯಂ ಶರೀರವಿಲ್ಲ ಅವೃಣಂ ಯಾವ ರೋಗಗಳಿಲ್ಲ ಅಸ್ನಾವಿರಂ ಯಾವ ಸ್ನಾಯುಗಳಿಲ್ಲ ಅತಿಶುದ್ಧಂ ಅತಿಶುದ್ಧವಾಗಿದೆ ಅಪಾಪವಿದ್ಧಂ ಪಾಪದ ಕಿಂಚಿತ್ತು ಅಂಶ ಅಲ್ಲಿಲ್ಲ ಕವಿಹಿ ಮನೀಷಿ ಪರಿಭೂಹು ಸತ್ಯವನ್ನ ಕಾಣಲಾರದ ಆದರೂ ಸತ್ಯವನ್ನ ಕಂಡವರಿಗೆ ಕವಿ ಅಂತ ಕರೀತಾರೆ ಕವಿ ಕವಿ ಅಂದ್ರೇನು ಕಾಣದೇ ಇರುವ ಸತ್ಯವನ್ನ ಕಾಣುವವರು ಅವರು ಕವಿ ಬಹಳ ಸುಂದರ ಆಗಿದೆ ಕಲಾಕಾರ ಹೋಗ್ತಾನೆ ಹೂವಿನ ಮರವನ್ನು ದಿಟ್ಟಿಸ್ತಾನೆ ಅವ ಹೇಳ್ತಾನೆ ಈ ಹೂ ಕಲರ್ಫುಲ್ ಆಗಿದೆ ಬಾಟನಿಸ್ಟ್ ಹೋಗ್ತಾನೆ ಸಸ್ಯಶಾಸ್ತ್ರಜ್ಞ ಈ ಹೂವು ಇಂಥ ಜಾತಿಗೆ ಸೇರಿದ್ದು ಅಂತ ಸಂಶೋಧನೆ ಮಾಡಿದ್ರು ಕವಿ ಹೋಗ್ತಾನೆ ಅವನಂತಾನೆ ಈ ಹೂವೇ ಇಷ್ಟು ಸುಂದರವಾಗಿರ್ಬೇಕಾದ್ರೆ ಈ ಹೂವನ್ನು ಸೃಷ್ಟಿ ಮಾಡಿದಂತಹ ಭಗವಂತನು ಎಷ್ಟು ಸುಂದರನಾಗಿರ್ಬೋದು, ವಿಲಾಸ ಪಡೆದು ಹೋಗ್ತಾನೆ. ಅವನೇನಂತಾನೆ, ಇದೇ ಹೂವು ನಾಲ್ಕು ಜನರಿಗಿದ್ದು ಒಂದೇ ಹೂವು. ಅವನೇನಂತಾನೆ, ಇಂಥ ಸುಂದರವಾದ ಸೃಷ್ಟಿಯನ್ನ ತಾನೇ ಮಾಡಿ ತನ್ನಿಂದ ಈ ಹೂವನ್ನು ಬೇರೆ ಆಗಿ ಇಡಲಿಕ್ಕೆ ಹೇಗೆ ಸಾಧ್ಯ? ಆದರೂ ಎಲ್ಲಿ ಹೂವಿದೆಯೋ ಅಲ್ಲೇ ಈಶ್ವರ ಇದ್ದಾನೆ ಅಂತ. ಅವನು ಕವಿ ಇರಲಿ, ಅವನು ಯಾರು ಜ್ಞಾನಿ. ಈ ಕವಿ ಮತ್ತು ಜ್ಞಾನಿಗಳಲ್ಲಿ ವ್ಯತ್ಯಾಸ ಏನು? ಕವಿ ಸೌಂದರ್ಯವನ್ನು ಸವಿತಾನೆ, ಜ್ಞಾನಿ ಸೌಂದರ್ಯವನ್ನೇ ದೇವರು ಅಂತ ಗುರುತಿಸ್ತಾನೆ. ವ್ಯತ್ಯಾಸ. ಕವಿ ಕಣ್ಣಿಗೆ ಕಾಣಲಾರದ ಸತ್ಯವನ್ನು ಒಪ್ಪುತ್ತಾನೆ, ಆದ್ರೆ ಈಶ್ವರ ಅಂತ ಸ್ವೀಕಾರ ಮಾಡಬೇಕ. ಜ್ಞಾನಿ ಅದನ್ನು ಈಶ್ವರ ಅಂತ ಸ್ವೀಕಾರ ಮಾಡ್ತಾನೆ. ಅದಕ್ಕೆ ರವಿ ಕಾಣಲಾರದನ್ನ ಕವಿ ಕಾಣುತ್ತಾನೆ ಅಂತ ಹೇಳ್ತಾರೆ. ರವಿ ಅಂದ್ರೆ ಸೂರ್ಯ, ಸೂರ್ಯನು ಈ ಹೂವನ್ನ ಕಾಣ್ತಾನೆ, ಆದರೆ ಈ ಹೂವಿನಲ್ಲಿ ಕಾಣಲಾರದ ಸತ್ಯ ಇದಲ್ಲ, ಅದನ್ನ ಸೂರ್ಯನ ಬೆಳಗಲಾರ. ಮತ್ತದನ್ನು ಯಾರು ಕಾಣ್ತಾರೆ? ಅದನ್ನು ಕವಿ ಕಾಣ್ತಾನೆ. ಹೌದಾ? ರವಿ ಕಾಣಲಾರದ್ದನ್ನ ಕವಿ ಕಾಣ್ತಾನೆ, ಕವಿ ಕಾಣಲಾರದ್ದನ್ನ ಜ್ಞಾನಿ ಗುರುತಿಸ್ತಾನೆ. ಒಂದು ಶಬ್ದ ಮುಂದೋಗೋಣ. ಅದಕ್ಕೆ ಅವ್ರು ಹೇಳ್ತಾರೆ, ಕವಿರ್ ಮನೀಷಿಹಿ, ಹೌದೋ, ಕವಿರ್ ಮನೀಷಿ ಪರಿಭೂಹು ಸ್ವಯಂ ಭೂಹು. ಎಲ್ಲೆಲ್ಲಿಯೂ ಇದ್ದಾನೆ, ಪರಿಭೂಹು ಅಂದ್ರೆ ಎಲ್ಲೆಲ್ಲಿಯೂ ಇದ್ದಾನೆ, ಸ್ವಯಂಭೂ ಅಂದ್ರೆ ತಾನೇ ಆತ್ಮನಾಗಿದ್ದಾನೆ. ಯಥಾತಥ್ಯತಃ ಅರ್ಥಾನ್ ವ್ಯವಧಾತ್. ಈ ಪ್ರಕಾರವಾಗಿ ವಾಸ್ತವಿಕವಾದ ಅರ್ಥವನ್ನ ವ್ಯವಧಾತ್ ತಿಳಿದವನಾಗಿ ಶಾಶ್ವತೀಭ್ಯ ಸಮಾಭ್ಯ ಒನ್ಸ್ ಫಾರ್ ಆಲ್ ತಾನೇ ಬ್ರಹ್ಮನಾಗಿ ಉಳಿದ್ಬಿಡ್ತಾನೆ. ಸಮಾಭ್ಯ ತಾನೇ ಬ್ರಹ್ಮನಾಗಿ ಉಳಿದ್ಬಿಡ್ತಾನೆ. ಭಾಷ್ಯ ನೋಡ್ಕೊಳ್ಳಿ, ತೇನ ರೂಪೇಣ ವಿಲಕ್ಷಣ ಇತಿ ಆಹ ಅಯಂ ಮಂತ್ರ ಓಕೆ ಭಾಷ್ಯ ಸಹ ಯಥೋಕ್ತ ಆತ್ಮ ಪರ್ಯಗಾತ್ ಪರಿಸಮಂತಾತ್ ಅಗಾತ್ ಗತವಾನ್ ಆಕಾಶವತ್ ವ್ಯಾಪಿ ಇತ್ಯರ್ಥ. ಸಹ ಯಥೋಕ್ತ ಆತ್ಮ, ಸಹ ಯಥೋಕ್ತ ಆತ್ಮ ಪರ್ಯಗ, ಪರ್ಯಗ ಏನ್ ಪರ್ಯಗ ಅಂದ್ರೆ ಇದಿಕ್ಕೊಟ್ಟು ಪರಿಸಮಂತ ಅಲ್ಲೇ ಇದೆ. ಪರಿಸಮಂತ, ಪರಿಸಮಂತ ಅಂದ್ರೆ ಎಲ್ಲೆಲ್ಲಿಯೂ ತುಂಬಿಕೊಂಡು, ಎಲ್ಲೆಲ್ಲಿಯೂ ತುಂಬಿ ಹೋಗಿಬಿಟ್ಟಿದ್ದ, ತುಂಬಿಕೊಂಡು ಬಿಟ್ಟಿದ್ದಾನೆ. ಅಗಾತ್, ಅಗಾತ್ ಶಬ್ದ ಅರ್ಥ ಅವನು ಹೋಗಿದ್ದಾನೆ ಅಂತ ಅರ್ಥ. ಎಲ್ಲಿ ಹೋಗಿದ್ದಾನೆ? ಆಕಾಶದಲ್ಲೆಲ್ಲ ಹೋಗಿದ್ದಾನೆ. ಆಕಾಶದಲ್ಲೆಲ್ಲ ಹೋಗಿದ್ದಾನೆ ಅಂದ್ರೇನು? ಆಕಾಶದಲ್ಲೆಲ್ಲ ತುಂಬಿಕೊಂಡಿದ್ದ. ಹಂಗೆ ಗತವಾನ್, ನಿಮಗೆ ಇರುವ ಶಬ್ದ ಅಗಾತ್, ನಿಮಗೆ ಇರುವಂತ ಶಬ್ದ ಮಂತ್ರದೊಳಗೆ ಅಗಾತ್ ಎಲ್ಲಿದೆ ಹೇಳ್ರಿ ಶುಭ? ಅಗಾತ್ ಶಬ್ದ ಎಲ್ಲಿದೆ? ಸಿಕ್ತಾ ಸಿಗಲಿಲ್ವಾ? ಎಲ್ಲಿ? ಪರಿ ಅಗ. ಅದು ಎರಡಕ್ಕೂ ಅರ್ಥ ಕೊಟ್ರು ನೋಡು. ಪರಿ ಪರಿ ಅಗಾತ್. ಪರಿ ಅಗಾತ್ ಅಂದ್ರೆ ಪರಿ ಸಮಂತಾತ್ ಅಗಾತ್. ಪರಿ ಸಮಂತಾತ್ ಅಗಾತ್ ಅಂದ್ರೆ ಪರಿ ಶಬ್ದ ಅರ್ಥ ಸಮಂತಾತ್. ಪರಿ ಶಬ್ದ ಅರ್ಥ ಸಮಂತ. ಸಮಂತಾತ್ ಅಂದ್ರೆ ಎಲ್ಲೆಲ್ಲಿಯೂ ಅಷ್ಟೇ. ಸಮಂತಾತ್ ಸಮಂತಾತ್ ಅಂದ್ರೆ ಎಲ್ಲೆಲ್ಲಿಯೂ. ಅಗಾತ್ ಅಂದ್ರೆ ಹೋಗಿದ್ದಾನೆ. ಎಲ್ಲೆಲ್ಲಿಯೂ ಹೋಗಿದ್ದಾನೆ ಅಂದ್ರೇನು, ಎಲ್ಲೆಲ್ಲಿಯೂ ತುಂಬಿಕೊಂಡಿದ್ದಾನೆ. ಹಾಗೆ ಉದಾಹರಣೆ ಕೊಡ್ತಾರೆ, ಆಕಾಶವತ್ ವ್ಯಾಪಿ ಇತ್ಯರ್ಥ. ಆಕಾಶವು ಹೇಗೆ ಎಲ್ಲೆಲ್ಲಿಯೂ ತುಂಬಿಕೊಂಡಿದೆಯೋ ಹಾಗೆ ಸ ಆತ್ಮ, ಈ ಆತ್ಮನು ಅಥವಾ ಆ ಆತ್ಮನು, ಓಕೆ, ಆ ಆತ್ಮನು ಎಲ್ಲೆಲ್ಲಿಯೂ ತುಂಬಿಕೊಂಡಿದ್ದಾನೆ. ಹೀಗೆ ತುಂಬಿಕೊಂಡಿರುವಂತಹ ಆತ್ಮನು ಇನ್ನು ಮುಂದೆ ಅವನ್ನೆಲ್ಲ ಕೊಡ್ತಾರೆ. ಶುಕ್ರಂ ಭಾಷ್ಯ, ಶುಕ್ರಂ ಶುದ್ಧಂ ಜ್ಯೋತಿಷ್ಮ ದೀಪ್ತಿಮಾನ್ ಇತ್ಯರ್ಥ. ಶುಕ್ರಮದ ಶುದ್ಧಂ, ಶುದ್ಧ ಅವನ ಬ್ರೈಟ್ನೆಸ್, ಜ್ಯೋತಿಷಂ ಅವನ ಬ್ರೈಟ್ನೆಸ್, ಅವನ ಬ್ರೈಟ್ನೆಸ್ ಅದು ದೀಪ್ತಿಮಾನ್, ಅತ್ಯಂತ ಪ್ರಖರವಾಗಿ ಬೆಳಗುವುದೇ ಅವನ ಬ್ರೈಟ್ನೆಸ್, ಪ್ರಖರವಾಗಿ ಬೆಳಗುತ್ತೆ. ಹೇಳ್ರಿ, ಯಾಕೆ ಪ್ರಖರವಾಗಿ ಬೆಳಗುತ್ತದೆ ಅಂತ ಹೇಳ್ತಾರೆ? ಬೆಳಕನ್ನು ಬೆಳಗುತ್ತದೆ, ಕತ್ತಲೆಯನ್ನು ಬೆಳಗುತ್ತದೆ, ಇದ್ದದ್ದನ್ನು ಬೆಳಗುತ್ತದೆ, ಇಲ್ಲದೇ ಇದ್ದದ್ದನ್ನು ಬೆಳಗ್ತದೆ. ಅದಕ್ಕೆ ಭಾರಿ ಬೆಳಕು ಅಂತದೆ. ಇದ್ದದ್ದನ್ನ ಇದೆ ಅಂತ ಬೆಳಗುತ್ತದೆ, ಮತ್ತು ಇಲ್ಲದೇ ಇರೋದನ್ನ ಏನಂತ ಬೆಳಗ್ತದೆ, ಇಲ್ಲ ಅನ್ನೋದನ್ನು ಬೆಳಗ್ತದೆ. ಆದ್ರೆ ಆ ಬೆಳಕು ಪ್ರಖರ. ಶುಕ್ರಂ ಶುದ್ಧಂ ಜ್ಯೋತಿಷ್ಮ ದೀಪ್ತಿಮಾನ್ ಇತ್ಯರ್ಥ. ಅಕಾಯಂ ಅಶರೀರ ಲಿಂಗ ಶರೀರ ವರ್ಜಿತ ಇತ್ಯರ್ಥ. ಅಕಾಯಂ ಅವನಿಗೆ ಶರೀರ ಇಲ್ಲ. ಯಾವ ಶರೀರ ಇಲ್ಲ? ಲಿಂಗ ಶರೀರ ವರ್ಜಿತ, ವರ್ಜಿತ ಇತ್ಯರ್ಥ. ಸೂಕ್ಷ್ಮ ಶರೀರವು ಅವನಿಗಿಲ್ಲ. ಲಿಂಗ ಅಂದ್ರೆ ಸೂಕ್ಷ್ಮ ಶರೀರವು ಅವನಿಗೆ ಇಲ್ಲ. ವೆರಿ ಕ್ಲಿಯರ್. ಈ ಮುಂದಿನ ನೋಡ್ರಿ ಎಷ್ಟು ಚಂದಿದೆ. ಅವ್ರಣಂ ಅಕ್ಷತಂ ಅಸ್ನಾವಿರಂ ಸ್ನಾವಾಹ ಶಿರಾ ಯಸ್ಮಿನ್ನ ವಿದ್ಯಂತ ಇತಿ. ಅಸ್ನಾವಿರಂ ಅವ್ರಣಂ ಅಸ್ನಾವಿರಂ ಇತ್ಯಾಭ್ಯಾಂ ಸ್ಥೂಲ ಶರೀರ ಪ್ರತಿಷೇಧ. ಯಾಸ್ನಾವಿರಂ ಅನ್ನೋ ಶಬ್ದದಲ್ಲ, ಯಾಸ್ನಾವಿರಂ ಶಬ್ದ ಏನ್ ತೋರಿಸ್ತು ಅಂತಂದ್ರೆ ಅದು ನ ಸ್ನಾವಿರಂ. ಅಸ್ನಾವಿರಂ ನ ಸ್ನಾವಿರಂ. ನ ಸ್ನಾವಿರಂ ಅಂದ್ರೆ ಸ್ನಾ ಅಂದ್ರೆ ಸ್ನಾಯು. ಸ್ನಾವಾಹ ಶಿರಾ ಯಸ್ಮಿನ್ ನ ವಿದ್ಯಂತ. ಸ್ನಾಯುಗಳು ಮತ್ತು ನರಗಳು ಯಾರಲ್ಲಿ ಇಲ್ಲವೋ. ಕಲ್ಪನಾ ಮಾಡ್ತಿರ್ತೀನಿ ಅವಾಗ ಇವಾಗ, ಇಷ್ಟು ಕಲ್ಪಗಳಿಂದ ಬ್ರಹ್ಮಾಂಡ ಕೂತ್ಬಿಟ್ಟಾನಲ್ಲ, ಕೂತ ಜಾಗದಿಂದ ಅಲುಗಾಡಿಲ್ಲ. ಅದನ್ನ ಮಲ್ಕೊಂಡೆಲ್ಲ ಮಲಗಿದ್ರೆ ಮೈಗೇನು ಹತ್ತದಲ್ಲ. ಅವನು ನಿಜವಾಗಿ ಒಂದು ಬ್ರಹ್ಮ ಹಂಗೆ ನಾವು ಹೆಂಗ್ ನೋಡ್ತೀವಿ ಹಂಗ ಒಂದು ಶರೀರ ನಿಜವಾಗಿ ಒಂದು ಇತ್ತಂತಂದ್ರೆ ಡೆಫಿನೆಟ್ಲಿ ಬೆಳೆಸೋದಾಗಿರ್ತದೆ, ಡೆಫಿನೆಟ್ಲಿ ಮಂಡಿ ಹಿಡ್ಕೊಂಡಿರ್ತದೆ ಅಲ್ಲ. ಅವನ ಅವನ ಅವನ ಕಾಲಮಾನದಲ್ಲೇ ವಿಚಾರ ಮಾಡೋಣಂತೆ. ಅವನ ಕಾಲಮಾನದಲ್ಲೇ 100 ವರ್ಷ ಕೂತ್ಕೊಂಡಾನೆ ಅಂತ ಅರ್ಥ. ಅವನ 100 ವರ್ಷ ಅವನು ಕೂತ್ಕೊಂಡು ಏನಾಗ್ಬೇಕದೆ ಕಾಲ ಮಂಡಿ. ಆಮೇಲೆ ಇನ್ನ ಹಂಗ ವಿಚಾರ ಮಾಡ್ಕೋ ಹೋದ್ರೆ ಊಟಕ್ಕೂ ಹೋಗಿಲ್ಲ, ಅವ ತಿಂಡಿಗೂ ಹೋಗಿಲ್ಲ, ಬರೇ ಪ್ರಾಣ ತಗೊಂಡು ಇದ್ದಾನ ಅಂತ. ಅಂದ್ರೆ ಅವ್ರ ನರಗಳು ನಾಡಿಗಳು ಸ್ನಾಯುಗಳು ಎಲ್ಲ ಏನಾಗಿರ್ತವೆ, ಅವು ಅಂದ್ರ ಪೆಂಡಲ್ ಆದಂಗಾಗಿರ್ತದೆ ಎಲ್ಲ. ಬಟ್ಟೆ ಹೊದಿಸಿದ್ದಲ್ಲ, ಬಟ್ಟೆ ಹೊದಿಸಿದ ಪೆಂಡಲ್ ಚಂದ ಕಾಣಿಸ್ತದೆ. ಇದು ಬಟ್ಟೆ ಇನ್ನೂ ಸುತ್ತಿಲ್ಲ ಹೊದಿಸಿಲ್ಲ ಹಾಕೊಂಡಿರ್ತಾರೆ. ಹಾಗೆ ಅವನ ಒಂದು ಎಲುಬಿನ ಹಂದರವಾಗಿ ಕೂತಿರ್ತಾನೆ ಅಂತ ಅನ್ಕೋತೇನೆ ನಾ. ಹೌದು, ಏಕೆ ನೋಡಿ ಅಸ್ನಾವಿರಂ ಅವನಿಗೆ ಸ್ನಾವಾಹ ಶಿರಾಹ ಯಸ್ಮಿನ್ ನ ವಿದ್ಯಂತೆ. ಅವನಿಗೆ ಸ್ನಾಯುಗಳಿಲ್ಲ, ಅವನಿಗೆ ನರಗಳಿಲ್ಲ, ಶಿರಾಹ ನರಗಳಿಲ್ಲ. ಇತಿ ಅಸ್ನಾವಿರಂ, ಯಾರಿಗೆ ಸ್ನಾಯು ನರ ಮಾಂಸ ಮಜ್ಜ ಇವು ಯಾವೂ ಯಾರಿಗೆ ಇಲ್ಲವೋ, ಮೂಳೆ ಯಾರಿಗೆ ಇಲ್ಲವೋ ಅವನಿಗೆ ನಾವು ಅಸ್ನಾವಿರಂ ಅಂತ ಕರಿತೀವಿ. ಏ ಸ್ವಾಮಿ, ಇದೆಲ್ಲ ಭೌತಿಕ ಆಯ್ತಲ್ಲ. ಹೌದು, ಮತ್ತೆ ಅದನ್ನ ಭೌತಿಕ ಶರೀರ ಮಾತಾಡ್ತಾ ಇದ್ದೀವಿ. ಎಂತ ಭೌತಿಕ ಶರೀರ ಅದು ಹೇಳ್ಬಿಡ್ತಾರೆ, ಸ್ಥೂಲ ಶರೀರ ಪ್ರತಿಷೇಧ. ಅಂದ್ರೆ ಒಟ್ಟಾರೆ ಅರ್ಥ ಏನು, ಬ್ರಹ್ಮನಿಗೆ ಸಾರಿ ಈ ಆತ್ಮನಿಗೆ ಏನಿಲ್ಲ, ಸ್ಥೂಲ ಶರೀರ ಇಲ್ಲ. ಮುಂಚೆ ಹೇಳಿದ ಅರ್ಥ ಏನು ತೋರಿಸ್ತದೆ, ಮುಂಚೆ ಒಂದು ಅರ್ಥ ಹೇಳ ನೋಡಿ, ಶುಕ್ರಂ ಶುದ್ಧಂ ಜ್ಯೋತಿಷ್ಮ ದೀಪ್ತಿ. ಅದೇನು ತೋರಿಸ್ತದೆ, ಸೂಕ್ಷ್ಮ ಶರೀರ ಅಂದ್ರೆ ಯಾವ ಎರಡು ಶರೀರ ಈಗ ಕ್ಯಾನ್ಸಲ್ ಆಯ್ತು, ಸ್ಥೂಲ ಸೂಕ್ಷ್ಮ ಎರಡು. ಓಕೆ, ಅದಾದ್ಮೇಲೆ ಇನ್ನೇನು ಉಳಿತದೆ, ಕಾರಣ ಶರೀರ ಅದನ್ನು ತೆಗೆದಾಗ್ತಾರೆ ನಮ್ಗೆ ಹೇಳಿದ ಹೇಳ್ತಾರೆ. ಪ್ರತಿಷೇಧ ಆಯ್ತಾ, ಶುದ್ಧಂ ನಿರ್ಮಲಂ ಅವಿದ್ಯಾ ಮಲರಹಿತಂ ಇತಿ ಕಾರಣ ಶರೀರ ಪ್ರತಿಷೇಧ. ಆ ಶುದ್ಧಂ ಅಂದ್ರೆ ಪರ್ಯಗ ಶುಕ್ರಂ ಅದು ಶುದ್ಧಂ ಅಂತಾನೆ ಅರ್ಥ. ಆ ಶುದ್ಧಂ ಹೊಡಿಸಿ ಹೊರತುಪಡಿಸಿ ಇನ್ನೊಂದು ಶುದ್ಧಂ ಯಾಕೆ ತಂದ್ರು, ಅವಿದ್ಯಾ ಸ್ಪಾಟ್ಸ್ ಕೂಡ ಇಲ್ಲ. ವಜ್ರದಲ್ಲಿ ಎಷ್ಟೇ ಕಿಮ್ಮತ್ತಿನ ವಜ್ರ ಇರಲಿ, ಅದು ಒಂದು ಒಂದು ಕೋಟಿ ರೂಪಾಯಿ ಬಾಳೋದು ಒಂದು ವಜ್ರ ಅಂತ ಇಟ್ಕೋರಿ, ಅದರೊಳಗೆ ಒಂದು ಬ್ಲ್ಯಾಕ್ ಸ್ಪಾಟ್ ಇತ್ತು ಅಂತಂದ್ರೆ 10 ರೂಪಾಯಿ. ಬಾಕಿದೆಲ್ಲ ವಜ್ರನೇ, ಆದ್ರೆ ಒಂದು ಬ್ಲ್ಯಾಕ್ ಸ್ಪಾಟ್ ಅದೊಂದಿತ್ತು ಅಂತಂದ್ರೆ ಅದ್ರ ಬೆಲೆ 10 ರೂಪಾಯಿ. ಅದೆಲ್ಲವೂ ಓಕೆ, ಲಿಂಗ ಶರೀರ ಇಲ್ಲ, ಸ್ಥೂಲ ಶರೀರ ಇಲ್ಲ, ಅಷ್ಟು ಬ್ರೈಟ್ ಇದ್ದಾನೆ ಸಾರಿ, ಆದ್ರೂ ಅಷ್ಟಕ್ಕೆ ಅವನು ಆತ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತೇನು ಹೇಳ್ತೀರಿ ನೀವು, ಶುದ್ಧಂ ಏನ್ ಶುದ್ಧಂ, ನಿರ್ಮಲಂ ಮಲರಹಿತವಾದದ್ದು. ಏನ್ ಮಲರಹಿತ, ಅವಿದ್ಯಾ ನೋಡಿ ಇಲ್ಲಿದೆ, ಅವಿದ್ಯಾ ಮಲರಹಿತ, ಅವಿದ್ಯಾ ಮಲರಹಿತಂ ಇತಿ ಒಂದು ಸ್ಪಾಟ್. ಇದು ಏನಾಗ್ತದೆ, ನಿದ್ರೇನೆ ಆತ್ಮ ಅಂತ ಆಗ್ಬಿಡುತ್ತೆ. ಯಾರು ಮ್ಯಾಕ್ಸಿಮಮ್ ನಿದ್ರಿಸ್ತಾರೆ ಅವ್ರಿಗೆ ಮ್ಯಾಕ್ಸಿಮಮ್ ಆತ್ಮ. ನಮಗೆಲ್ಲ 24 hours ಆತ್ಮ, ಮೋದಿಗೆ ಒಂದು 3 hours ಆತ್ಮ. ಅವ್ ಮೂರತ್ತು ತಾಸು ಮಲಗ್ತಾನ, ಮೂರತ್ತು ತಾಸು ಮಲಗ್ತಾನ ಅಂತಂದ್ರೆ ಅವ 21 ತಾಸು ಕೆಲಸ ಮಾಡ್ತಾನೆ. ನಾವು 21 ತಾಸು ಮಲಗ್ತೀವಿ. ಎಷ್ಟು ವ್ಯತ್ಯಾಸ ನೋಡ್ರಿ. ಅದಕ್ಕೆ ಮನೆಯಾಗ ಯಜಮಾನ್ರು ಯಾವಾಗಲೂ ಕೆಲಸ ಮಾಡ್ಬೇಕು. ಮನೆ ಈ ಕಡೆ ಸದಸ್ಯರು ಅವ್ರು ಕೆಲಸ ಮಾಡ್ತಾರ ಅಂತ ಇವ್ರು ಏನ್ ಮಾಡ್ತಿರ್ತಾರೆ, ಆರಾಮಾಗಿ ವಿಶ್ರಾಂತಿ ಮಾಡ್ತಿರ್ತಾರೆ. ಯಜಮಾನಿಗೆ ಬೇಕಾಗಿತ್ತು ತಗೊಂಡ, ಯಜಮಾನ ಆದ ಮಾಡಕ್ಕಾಗ ಅವನ್ ನೋಡಿ ನಾವು ಕಲಿಬೇಕು ಅಂತ ಬುದ್ಧಿ ಬರ್ತಿಲ್ಲ. ಭಾರತದೊಳಗ ಅಭಿವೃದ್ಧಿ ಬರೋದು ಸ್ವಲ್ಪ ಕಡಿಮೆ. ಸೊ ಅವರು ಆ ಒಂದು ಆ ಬ್ಲ್ಯಾಕ್ ಸ್ಪಾಟ್ ಅಜ್ಞಾನ ಆತ್ಮನಲ್ಲಿ ಅದು ಕೂಡ ಇಲ್ಲ. ಇದರ್ಥ ಏನು? ಕಾರಣ ಶರೀರವು ಕೂಡ ಇಲ್ಲ. ಅರ್ಥ ಏನು? ತಾತ್ಪರ್ಯ, ಆತ್ಮನಿಗೆ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳ ಯಾವ ಬಂಧನವೂ ಫ್ರೀ ಫ್ರಮ್ ಆಲ್ ದಿ ಬಾಡೀಸ್. ಹೀಗಾಗಿ ಭಾಷ್ಯ ಅಪಾಪವಿದ್ಧಂ ಧರ್ಮ ಅಧರ್ಮಾದಿ ಪಾಪವರ್ಜಿತಂ. ಈಗ ಒಂದು ಜ್ಞಾನಿ ಎಚ್ಚರಾದ್ಮೇಲೆ ಕರಾಗ್ರಿ ವಸತಿ ಲಕ್ಷ್ಮಿ ಹೇಳ್ಬೇಕ ಹೇಳ್ಬಾರ್ದು. ಅವನ್ ನೆಲದ ಮೇಲೆ ಕಾಲಿಡ್ತಾನೆ, ಮಮ್ಮ ಪಾದಘಾತಂ ಕ್ಷಮಸ್ವ ಅಂತ ಅನ್ಬೇಕ ಅನ್ಬಾರ್ದು. ಅವನು ಯಾರು ಇವುಗಳನ್ನು ಫಾಲೋ ಮಾಡ್ಬೇಕಂತಂದ್ರೆ ಈ ಮೂರು ಶರೀರಗಳನ್ನು ಹೊಂದಿ, ಮೂರು ಶರೀರ ಹೊಂದೋದು ಅಂದ್ರೇನು, ಮೂರು ಶರೀರಗಳಲ್ಲಿ ಅಭಿಮಾನವನ್ನ ಆತ್ಮನಿಗೆ ಮೂರು ಶರೀರ ಇಲ್ಲ. ಇದ್ರ ಅರ್ಥ ಏನು? ಔಟ್ರಸ್ ಅಂತ ಹೋಗ್ಬಿಡ್ತಾನ ಅವರು, ಅವ್ ಇದ್ದಲ್ಲೇ ಅಬ್ಸಾರ್ಬ್ ಆಗ್ಬಿಡ್ತಾನೇನು. ಹಾಗೆ ಅರ್ಥ ಮಾಡ್ಕೊಂಡ್ರೆ ಎಷ್ಟು ಮಂದಿ ಜ್ಞಾನದ ಕ್ಷಣದಲ್ಲಿಯೇ ಈ ಶರೀರ ಘಟಕ್ ಅಂತ ಬಿದ್ಬಿಡ್ಬೇಕು. ಅಂತ ಯಾರು ಹೇಳ್ತಾರಪ್ಪ? ನಮ್ ಗುರುಗಳು ಹೇಳ, ನಿಮ್ ಗುರುಗಳು ಬಿದ್ದಾರ ಇನ್ನೂ ಇದ್ದಾರ? ನಿಮ್ ಗುರುಗಳು ಇನ್ನೂ ಇದ್ದಾರೆ ಅಂತ ಅವ್ರು ಇನ್ನೂ ಜ್ಞಾನ ಆಗಿಲ್ಲ ಅಂತ ಆಗ್ತಲ್ಲ. ಜ್ಞಾನ ಆದ ತಕ್ಷಣ ಘಟಕ್ ಅರ್ಥ ಏನು? ಅವ್ರು ಇನ್ನು ಇದ್ದಾರೆ ಅಂತಂದ್ರೆ ಇನ್ನು ಜ್ಞಾನ ಆಗಿಲ್ಲ, ಯಾಕಂದ್ರೆ ಅವ್ರು ಇನ್ನೂ ಗೊತ್ತಕ್ಕಾಗಿಲ್ಲ. ಮತ್ತೆ ನಿನ್ಗೆ ಯಾರು ಜ್ಞಾನ ಹೇಳ್ಕೊಟ್ರಿ? ಇದನ್ನ ಬರೀ ಇಂಥವ ಹ್ಯಾಂಕಿ ಪ್ಯಾಂಕಿ ಎಲ್ಲ ಕಥೆಗಳು ಇದೆ. ರಮಣ ಮಹರ್ಷಿಗಳ ಹೃದಯದಿಂದ ಆತ್ಮ ಅವರ ಟೈಲ್ಸ್ ರೂಪ, ಟೈಲ್ ರೂಪ, ಆ ಟೈಲ್ ರೂಪಿನ ಸಂದೇಹದಿಂದ ಹೋಗು. ಅವ ಕಠೋಪನಿಷತ್ ಅಭ್ಯಾಸ ಮಾಡಿದ, ಹೇಳ ಯಾಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಹೋಗ್ಯದ ಎಂದಪ್ಪ ಹೋಗ್ಯದ? ಆ ಉತ್ತರಾಯಣದ ರಶ್ಮಿ ಕಿರಣಗಳು ಅವು ಏನು ಆ ಟೈಲ್ಸ್ ಒಳಗಿನ ಸಂಧ್ಯಾಗಿಂದ ಬಂದಿತ್ತು, ಅದು ತನ್ನೆಲ್ಲೋ ಆ ಆತ್ಮನ ಕಡೆಗೆ ಬಂದು ಆತ್ಮನ ಏನ್ ಮಾಡ್ತು ಸಕ್ ಮಾಡ್ಕೊಂಡು ಹೋಗ್ತ. ಯಾರು ನೋಡಿದ್ರು? ನಮ್ ಕ್ಯಾಮ್ರಾದಾಗ ತೋರಿಸ್ತೇವೆ, ಬರ್ತಿ ಫೋಟೋ ತೋರಿಸಿ. ನಿನ್ನೆ ಮಾತಾಡ್ತಾ ಇದ್ದಾಗ ಹೇಳಿದ್ರು, ಈಗಿನ ಕ್ಯಾಮ್ರಾಗಳು, ಈಗಿನ ಕಂಪ್ಯೂಟರ್ಗಳು ಏನು ಬೇಕಾದ ಸೃಷ್ಟಿ. ಇನ್ನೊಂದು ಬ್ರಹ್ಮ ಇದ್ದಂಗೆ, ಒಂದೊಂದು ಕಂಪ್ಯೂಟರ್ ಒಂದೊಂದು ಬ್ರಹ್ಮ. ಅವರಂದ್ರು ನೋಡಿ ಸ್ವಾಮೀಜಿ, ಅರ್ಧ ಹಳದಿ ಹೂವದ ಅರ್ಧ ಕೆಂಪು ಕಂಪ್ಯೂಟರ್ ಐತದೆ. ಬುದ್ಧಿ ಸ್ವಲ್ಪ ಮುಂದೆ ಇದು ಹೆಂಗಸಾಗದ, ಇದು ಗಂಡಸಾಗ ಕಂಪ್ಯೂಟರ್ ಇದು ನಮ್ಮ ಲೋಕಲ್ ಮಾತಾಡಬೇಕಂದ್ರೆ ನಾವು ಹಂಗೆ ಮಾತಾಡ್ತೀವಿ. ಹೆಂಗ್ ಮಾತಾಡ್ತೀವಿ ಸಮಯದ ಗಿಡದಾಗ ನ್ಯಾಚುರಲ್ ಅದು, ಅದು ಗಿಡದಾಗ ನ್ಯಾಚುರಲ್ ಅಲ್ಲಿತ್ತು ಅಂತ ನಾವು ಕೆಲವು ದೃಷ್ಟಿಕೋನಗಳಲ್ಲಿ ಹೇಳ್ತೀವಿ. ಆದ್ರೆ ಸಸ್ಯಶಾಸ್ತ್ರಜ್ಞ ಏನ್ ಹೇಳ್ತಾರೆ, ಅದನ್ನು ಬೇರೆ ಯಾವ ರೀತಿಯಲ್ಲಿಯೂ ಕಲರ್ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಇವೇ ಎರಡು ಕಲರ್ ಆ ಗಿಡದಾಗ ಆಗಬೇಕು ಅಂದ್ರೆ ಕಂಪ್ಯೂಟರ್ ಆಗ್ತಿಲ್ಲ. ಇದ ಸೈಜ್ ಆಗ್ಬೇಕು ಕಂಪ್ಯೂಟರ್ ಆಯ್ತಿಲ್ಲ. ಇದ ವಾಸನೆ ಇರ್ಬೇಕು ನೋಡ್ರಿ. ಬಯೋಟೆಕ್ ಅಂತಾರೆ, ಬಯೋಟೆಕ್ ಇಂಜಿನಿಯರಿಂಗ್ ಅಂತಾರೆ. ಅಂದ್ರೆ ಆ ಬೀಜದೊಳಗನ ಇದು ಹಿಂಗ ಆಗಬೇಕು. ಟೊಮೆಟೊ ಎರಡಿನ ದಪ್ಪ ಎರಡಿನ ಉದ್ದ ಇಷ್ಟ ಆಗಬೇಕು, ಇದೇ ಶೇಪ್ ಆಗ್ಬೇಕು ಅಂತ ಅದನ್ನ ಡಿಸೈನ್ ಮಾಡಿ ಡಿಸೈಡ್ ಮಾಡಿ ಅದನ್ನ ಆ ಬೀಜದೊಳಗೆ ಇಂಜೆಕ್ಟ್ ಮಾಡಿ ಅದನ್ನ ಜೀನ್ಸ್ ಚೇಂಜ್ ಮಾಡ್ಬೋದು. ಬಯೋಟೆಕ್ ಹಿಂಗಾಗಿ ನೋಡ್ರಿ, ಅವು ಒಂದ ಸೈಜ್ ಟೊಮೆಟೊ ನೋಡಿದ್ರಿ ನೀವು, ಒಂದ ಸೈಜ್ ಟೊಮೆಟೊ. ಈಗ 25 ವರ್ಷದಿಂದ ಹಂಗಿದ್ದಿದ್ದು ಅವೆಲ್ಲ ಹಿಂಗೆ ಕುಂಬಳಕಾಯಿ ಅಂತವು ಟೊಮೆಟೊ, ಕುಂಬಳಕಾಯಿ ಅಂತ ಟೊಮೆಟೊ ಕೆಟ್ಟ ಹುಳಿ. ಯಾಕೆಂದ್ರೆ ಇವೆಲ್ಲ ಫಾರಿನ್ ಹೋದಲ್ಲ, ಸೊ ಲೋಕಲ್ ಹೆಂಗೆ ಹಂಗ ಉಂಟು. ಅವು ಹುಟ್ಟಿದ ಪಕ್ ಅಂತ ಕೊಡಬಹುದು. ಇದು ಹಂಗಲ್ಲ, ನೀ ಹೆರಿಬೇಕಲ್ಲ. ಇನ್ನು ಟೊಮೆಟೊ ಯಾರು ಉಪಯೋಗಿಸ್ತಾನೆ, ಯಾಕೆ ಅವ್ರಿಗೆ ಗೊತ್ತಿತ್ತು ಟೊಮೆಟೊ ಉಪಯೋಗಿಸೋದ್ರಿಂದ ಕ್ಯಾನ್ಸರ್ ಆಗ್ತದೆ ಅಂತ ಗೊತ್ತಿತ್ತು. ಕಿಡ್ನಿ ಕಿಡ್ನಿ ಕಿಡ್ನಿ ಹಾ ಕಿಡ್ನಿ ಅಷ್ಟು ಅಂತ ಕೂತಾಂತಿ ತಿನ್ನೋದು ಕ್ಯಾಪ್ಸಿಕಮ್ ತಿಂತ ಅವ್ರ ಟೊಮೆಟೊ ತಿನ್ನ ಚಪ್ರಾಣ ವರ್ಜ್ಯ ಚಪ್ರಾಣ ವರ್ಜ್ಯ. ಸೊ ಒಬ್ಬರು ತಿಂಗಳು ಕಂಪ್ಯೂಟರ್ ನಮ್ದು ಮಾಡೋದು ಇದು ಬರೀ ಡೆಸ್ಕ್ಟಾಪ್ ಲ್ಯಾಪ್ಟಾಪ್ ಕೊಂಡು ಕಂಪ್ಯೂಟರ್. ಅವಂದು ಬ್ರಹ್ಮನ್ ಕಂಪ್ಯೂಟರ್. ಆ ಬ್ರಹ್ಮನ್ ಕಂಪ್ಯೂಟರ್ನೊಳಗೆ ಈ ಜಗತ್ತು, ಈ ಜಗತ್ತಿನ ಸೃಷ್ಟಿ, ಸೃಷ್ಟಿಯ ನಿಯಮ, ಅದರೊಳಗಿನ ಆಯುಷ್ಯ, ಅದರೊಳಗಿನ ಎಷ್ಟು ಥರ ಜೀವರಾಶಿಗಳು, ಯಾವ್ಯಾವ ಜೀವರಾಶಿಗಳು ಎಲ್ಲೆಲ್ಲಿ ಹೇಗೆ ಹುಟ್ಟಬೇಕು, ಅವು ಯಾವ ಗುಣದಿಂದ ಹುಟ್ಟಬೇಕು, ಯಾವ ಗುಣಗಳು ಈ ಜೀವಗಳು, ಹೀಗೆ ಕೋಟಿ ಕೋಟಿ ಕೋಟಿ ಸಹಸ್ರ ಕೋಟಿ ಶತ ಸಹಸ್ರ ಕೋಟಿ ಲಕ್ಷ ಕೋಟಿ ಕೋಟಿ ಎಷ್ಟು ಜೀವರಾಶಿಗಳು, ಅಷ್ಟು ಜಾತಕ, ಅಷ್ಟು ಲೆಕ್ಕಾಚಾರ, ಅವ್ರ ಅಷ್ಟು ಗ್ರಹಗತಿ ಎಲ್ಲವನ್ನೂ ಸೃಷ್ಟಿ ಮಾಡಿ ಹೋಗಲ್ಲ. ನಿನ್ ಜೊತೆ ನಾನು ಇದ್ದೆ, ಈಗ ಹೋಗು ನಿನ್ ಜೊತೆ. ಈಗ ಎಲ್ಲಂತ ಲೆಕ್ಕ ಅದಕ್ಕೆ ಹೇಳ್ತಾರೆ ಇದು ಅನಾದಿ ಅನಂತ. ಈಶ್ವರ ಶಕ್ತಿ ಅನಾದಿ ಅನಂತ. ಯಾವುದು ಈಶ್ವರ ಆತ್ಮ ಪರಮಾತ್ಮ ದೈವ ಎಲ್ಲೆಲ್ಲಿಯೂ ತುಂಬಿಕೊಂಡು ತಾನೇ ಆಗಿದೆಯೋ ಅದರಲ್ಲಿ ಧರ್ಮ ಯಾವುದು ಅಧರ್ಮ, ಧರ್ಮ ಯಾವುದು ಅಧರ್ಮ ಯಾವುದು. ಧರ್ಮಾಧರ್ಮ ಆದಿ ಪಾಪ ವರ್ಜಿತಂ. ಅಧರ್ಮ ಅಂದ್ರೆ ಪಾಪ, ಧರ್ಮಾಧರ್ಮ ಅಂತ ಪಾಪ ಹೆಂಗಾಗ್ತದೆ? ಹಾ ಹೇಳ್ತೇನೆ, ಧರ್ಮವನ್ನ ಅನುಸರಿಸದೆ ಹೋದರೆ ಪಾಪ, ಅಧರ್ಮವನ್ನ ಅನುಸರಿಸಿದರೆ ಪಾಪ. ಪಾಪ ಹೇಗಿರ್ತದೆ? ಮಾಡಬಾರದನ್ನ ನಾವು ಮಾಡದೇ ಇದ್ದದ್ದಾದರೆ ಅದು ಪುಣ್ಯ, ಮಾಡಬಾರದನ್ನ ಮಾಡಿದರೆ ಅದು ಪಾಪ. ಹೌದೋ? ಅದು ಅದರ್ಥ ಆಗಲ್ಲ ಬಿಡಿ. ಇನ್ನು ಮಾಡಲೇಬೇಕಾದದ್ದನ್ನ ಮಾಡದೆ ಹೋದ್ರೆ ಪಾಪ, ಮಾಡಲೇಬೇಕಾದದ್ದನ್ನ ಮಾಡಿದರೆ. ಹೌದೋ? ಇವೆಲ್ಲ ಯಾರಿಗೆ? ಮೂರು ಶರೀರ ಇದ್ದವು. ಮೂರು ಶರೀರ ಯಾರಿಗಿರ್ತವೆ? ಅಜ್ಞಾನಿಗಳಿಗೆ. ಅಜ್ಞಾನಿ ಯಾರು? ತನ್ನ ಸಹಜತೆ ಏನು, ತನ್ನ ಸ್ವರೂಪ ಏನು, ಅದನ್ನು ತಿಳಿಯದೇ ಇದ್ದವನೇ ಅಜ್ಞ. ಸರಿ ಹೋಯ್ತಲ್ಲ. ಹೀಗಾಗಿ ಅಪಾಪ ವಿದ್ಧಂ ಧರ್ಮಾಧರ್ಮಾದಿ ಪಾಪ ವರ್ಜಿತಂ ಆತ್ಮ, ಇವುಗಳ ಸ್ಪರ್ಶವೂ ಇಲ್ಲದೆ ಇದ್ದಂತಹ ಆತ್ಮ. ಓಕೆ, ಭಾಷ್ಯ. ಶುಕ್ರಂ ಇತ್ಯಾದೀನಿ ವಚಾಂಸಿ ಪುಲ್ಲಿಂಗತ್ವೇನ ಪರಿಣೇಯಾನಿ ಸ ಪರ್ಯಗಾತ್ ಇತಿ ಉಪಕ್ರಮ್ಯ ಕವಿಹಿ ಮನೀಷಿ ಇತ್ಯಾದಿನಾ ಪುಲ್ಲಿಂಗತ್ವೇನ ಉಪಸಂಹರಾತ್ ಶುಕ್ರಂ. ಇದು ನಪುಂಸಕಲಿಂಗ ಶಬ್ದ. ಹೌದೋ, ಅಲ್ಲಿ ನಪುಂಸಕಲಿಂಗ ಶಬ್ದ ಇಟ್ಟು ಚಕಾರ ಇಲ್ಲದೇನೆ, ಅಲ್ಲಿ ನಪುಂಸಕಲಿಂಗ ಶಬ್ದ ಇಟ್ಟು ಚಕಾರ ಇಲ್ಲದೇನೆ ಪುಲ್ಲಿಂಗ ಶಬ್ದಗಳನ್ನು ಉಪಯೋಗ ಮಾಡಿದ್ದರಿಂದಾಗಿ ಮುಂದುಗಡೆ ಆ ನಪುಂಸಕಲಿಂಗ ಶಬ್ದವನ್ನು ಕೂಡ ಪುಲ್ಲಿಂಗ ಶಬ್ದ ಅಂತಾನೆ ತಗೋಬೇಕು. ನೋಡಿ, ಶುಕ್ರಂ ಇತ್ಯಾದೀನಿ ಅಂದ್ರೆ ಶುಕ್ರಂ, ಇಲ್ಲಿ ನೋಡ್ಕೊಡು ಮಂತ್ರ ನೋಡ್ಕೊಡ್ರಿ. ಶುಕ್ರಂ ಅಕಾಯಂ ಅವ್ರಣಂ ಅಸ್ನಾವಿರಂ ಶುದ್ಧಂ ಅಪಾಪವಿದ್ಧಂ ಕವಿರ್ ಮನೀಷಿ. ಇಲ್ಲಿವರೆಗೂ ಗೊತ್ತಾಯ್ತಾ, ಇಲ್ಲಿವರೆಗೂ ಅವುಗಳನ್ನ ಪುಲ್ಲಿಂಗ ಶಬ್ದವೆಂದೇ ಪರಿಗಣಿಸಬೇಕು. ಪುಲ್ಲಿಂಗ ಪುಲ್ಲಿಂಗತ್ವೇನ ಪರಿಣೇಯಾನಿ, ಪರಿಗಣಿಸಬೇಕು. ಕನ್ನಡದ ಶಬ್ದ ಪರಿಗಣಿಸು, ಪರಿಗಣಿಸಬೇಕು. ಎಲ್ಲಿಂದ ಶುರು ಆಗ್ತದೆ ಇದು? ಸಪರ್ಯದ ಅಲ್ಲಿಂದ. ಹೌದು, ಸಪರ್ಯದ ಇಲ್ಲಿ ಉಪಕ್ರಮ್ಯ ಇಲ್ಲಿಂದ ಪ್ರಾರಂಭ ಮಾಡಿ ಎಲ್ಲಿವರೆಗೂ? ಕವಿರ್ ಮನೀಷಿ ಇತ್ಯಾದಿನ, ಕವಿರ್ ಮನೀಷಿ ಅನ್ನೋ ಶಬ್ದದವರೆಗೆ. ಪುಲ್ಲಿಂಗತ್ವೇನ ಉಪಸಂಹರಾತ್, ಎಲ್ಲ ಶಬ್ದಗಳನ್ನು ಏನಂತ ತಗೋಬೇಕು? ಪುಲ್ಲಿಂಗ ಶಬ್ದಗಳನ್ನು ತಗೋಬೇಕು. ಕವಿಹಿ ಕ್ರಾಂತದರ್ಶಿ ಸರ್ವದೃಕ್. ಏನ್ರಿ ಕವಿ ಅಂತ ಶಬ್ದ? ಕವಿ ಅಂದ್ರೆ ಏನು? ಕ್ರಾಂತದರ್ಶಿ. ಕ್ರಾಂತದರ್ಶಿ ಅಂದ್ರೇನು? ಕಾಣಲಾರದ್ದನ್ನ ಕಾಣುವವನಿಗೆ ಕ್ರಾಂತದರ್ಶಿ ಅಂತ ಕರೀತಾರೆ. ಕಾಣಲಾರದ್ದನ್ನ ಕಾಣುವವನಿಗೆ ಕ್ರಾಂತದರ್ಶಿ. ಕಾಣಲಾರದ್ದನ್ನ ಕಾಣ್ತಾನೆ ಅರ್ಥ, ಅವನ ಕ್ರಾಂತದರ್ಶಿ ಯಾರು? ಅವನ ಸರ್ವದೃಕ್, ಅವನಿಗೆಲ್ಲವೂ ಕಾಣಿಸ್ತದೆ ಅಂತ. ನಮಗೆಲ್ಲವೂ ಕಾಣುತ್ತದೆ, ಅವನಿಗೆಲ್ಲವೂ ಕಾಣ್ತದೆ ಸರ್ವದೃಕ್. ಏನ್ ಅವ ಎಲ್ಲೆಲ್ಲಿಯೂ ತುಂಬಿಕೊಂಡು ಏನನ್ನ ಕಂಡ? ಅವನು ಏನ್ ಕಂಡ ಅಂದ್ರೆ ಬೃಹದಾರಣ್ಯಕ್ಕೆ ಹೇಳ್ತಾರೆ, ಅನ್ನ ಅನ್ಯತಃ ಅಸ್ತಿ ದ್ರಷ್ಟ. ದ್ರಷ್ಟ ಅನ್ಯತಃ ನ ಅಸ್ತಿ, ಹಂಗ ಉಲ್ಟಾ ಬರ್ಕೊಡು. ದ್ರಷ್ಟ ಅನ್ಯತಃ ನ ಅಸ್ತಿ, ದ್ರಷ್ಟ ಸಾಕ್ಷಿಯನ್ನು ಹೊರತುಪಡಿಸಿ ಬೇರೆ ಇನ್ನೊಂದು ಯಾವುದೂ ಇಲ್ಲ. ಇದು ಕ್ರಾಂತದರ್ಶಿ ಪಂಡಿತ. ಕವಿ ಅಂದ್ರೆ ಪಂಡಿತ, ಜ್ಞಾನಿ ಅಂತರ್ಥ. ಕವಿ ಅಂದ್ರೆ ಪಂಡಿತ, ಜ್ಞಾನಿ. ಅವನು ಏನು ಕಾಣ್ತಾನೆ? ಅವನು ಕಾಣಲಾರದ್ದನ್ನ ಕಾಣ್ತಾನೆ. ಕಾಣಲಾರದ್ದನ್ನ ಕಾಣ್ತಾನೆ ಅಂತಂದ್ರು ಏನದು ಕಾಣಲಾರದ್ದು? ದ್ರಷ್ಟ ನಾನು ಸಾಕ್ಷಿ, ಆತ್ಮ ಸಾಕ್ಷಿ, ಇದು ಯಾರಿಗೂ ಗೊತ್ತಾಗುವುದಿಲ್ಲ. ಅನ್ಲೆಸ್ ತಾನು ಸಾಕ್ಷಿ ಅನ್ನೋದನ್ನು ಹೊರತುಪಡಿಸಿ, ಸಾಕ್ಷಿ ಯಾರ ರೂಮ್ನಾಗ್ಯದ, ಸಾಕ್ಷಿ ಯಾರ ಮನೆಯಾಗ್ಯದ, ಸಾಕ್ಷಿ ಯಾವ ಸ್ಥಳದೊಳಗಿದೆ ಅಂತ ಹುಡುಕೋದು ಕೋರ್ಟ್ ಲಾಯರ್ಸ್. ಸಾಕ್ಷಿ ಆತ್ಮ ಯಾರಿಗೂ ಹುಡುಕಲಿಕ್ಕೆ ಸಿಗೋದಿಲ್ಲ. ಸಾಕ್ಷಿ ಆತ್ಮ ಹೇಗೆ ನಾವು ಅರ್ಥ ಮಾಡ್ಕೋಬೇಕು? ತಾನ ಸಾಕ್ಷಿ ಆತ್ಮ, ನೋ ಅದರ್ ವೇ. ಸಾಕ್ಷಿ ಆತ್ಮ, ಅದಕ್ಕೆ ನೋಡ್ರಿ ಆತ್ಮನ್ನ ಕೋರ್ಟಿಗೆ ತಗೊಂಡು ಹೋಗ್ಲಿಕ್ಕಾಗೋದು. ಅವನಿಗೆ ಅನ್ಯ ಸಾಕ್ಷಿ ಬೇರೆ ಯಾರೂ ಇಲ್ಲ. ಸಾಕ್ಷಿಯನ್ನು ಕಂಡವ್ರು ಯಾರು? ಕಂಡವರಿಗೇನೆ ಸಾಕ್ಷಿ ಅಂತಾರೆ. ಸಾಕ್ಷಿಯನ್ನು ಕಂಡವ್ರು ಯಾರು? ಅದಕ್ಕೆ ಆತ್ಮ ಕೆನಾಟ್ ಬಿ ಟೇಕನ್ ಟು ದಿ ಕೋರ್ಟ್. ದೇಹಾತ್ಮನ ಕರ್ಕೊಂಡು ಹೋಗ್ಬೋದು, ಕರ್ಕೊಂಡು ಹೋಗಿ ಬಿಡ್ತಾರೆ ಅವರು ಮಹಾತ್ಮ. ದೇಹಾತ್ಮ ಕರ್ಕೊಂಡು ಹೋಗ್ತಾರೆ, ಕಟ್ಕಟ್ಲು ನಿಲ್ಲಿಸ್ತಾರೆ. ಗೊತ್ತಾಯ್ತು, ಅವನಿಗೆ ಸಾಯ್ಬೇಕಾಗಿತ್ತು. ಆತ್ಮಹತ್ಯೆ ಮಾಡ್ಕೋಬೇಕು, ಆತ್ಮಹತ್ಯೆ ಮಾಡ್ಕೋಬೇಕಾಗಿರ್ತದೆ. ಅವ ಅಪ್ಲಿಕೇಶನ್ ಕೊಡ್ತಾನೆ ಕೋರ್ಟಿಗೆ, ನನಗೆ ಆತ್ಮಹತ್ಯೆ ಮಾಡ್ಕೋಬೇಕಾಗಿದೆ, ನನಗೆ ಪರ್ಮಿಷನ್ ಕೊಡಿ. ಆತ್ಮಹತ್ಯೆ ಮಾಡ್ಕೊಂಡ್ರೆ ಪಾಪ, ಅದು ನನಗೆ ಮಾಡ್ಕೋಬೇಕಾಗಿದೆ, ನಾನು ಮಾಡ್ಕೊಳ್ಳೋ ಸ್ವಾತಂತ್ರ್ಯ. ಅವ್ರ ಲಾಯರ್ ಹುಡುಕ್ತಾರೆ, ಲಾ ಹುಡುಕ್ತಾರೆ. ಆದ್ದರಿಂದ ನನ್ನ ಕ್ಲೈಂಟ್ಗೆ ಮಹಾ ಏನಂತಾರೆ ಅವ್ರಿಗೆ, ಜಡ್ಜ್ಗೆ ಏನು ಅಂತಾರೆ, ಮೈ ಲಾರ್ಡ್, ನೀವು ನಮ್ಮ ಕ್ಲೈಂಟ್ಗೆ ಸಾಯಲಿಕ್ಕೆ ಪರ್ಮಿಷನ್ ಕೊಡಬೇಕು. ಆವಾಗ ಅವನು ಎರಡು ದಿವಸ ಬಿಟ್ಟು ಮತ್ತೆ ಮುದ್ದದ ಕರೆದು ಹೇಳ್ತಾನೆ, ಇವನೇ ಸಾಯ್ಬೇಕು ಅಂದ್ರೆ ಇನ್ನು ಮುಂದೆ ಈ ದೇಹ ಸಿಗುವುದಿಲ್ಲ ಅಂತ. ಇನ್ನು ಮುಂದೆ ಈ ದೇಹ ಸಿಗುವುದಿಲ್ಲ ಅಂದ್ರೆ ಈ ದೇಹ ಸಿಗದೇ ಇರುವುದರಿಂದ ನಮಗೇನು ತೊಂದರೆ ಇಲ್ಲ ಅಂತ ಜನ ಬರೆದು ಕೊಡ್ಬೇಕು, ಅದು ನಾನು ಪರ್ಮಿಷನ್ ಕೊಡ್ತೇನೆ. ಆವಾಗ ಇವನ ತಂದೆ ತಾಯಿಗಳು ಬರ್ತಾರೆ, ಅವಂತಾರೆ ಇವನು ಒಬ್ಬನೇ ಮಗ, ಇವನ ಸತ್ರ ಬಹಳ ತೊಂದರೆ ಆಗ್ತದೆ, ಅದನ್ನು ನಮ್ಮ ಪರ್ಮಿಷನ್ ಇಲ್ಲ. ಸಾಕ್ಷಿ ಆಮೇಲೆ ಹೆಂಡತಿ ಬರ್ತಾರೆ, ಒಬ್ಬನೇ ಗಂಡ ಮನಿ ನಡೆಸ್ಬೇಕು, ಆದ್ರಿಂದ ಪರ್ಮಿಷನ್ ಇಲ್ಲ. ಆಮೇಲೆ ಅಣ್ಣ ಬರ್ತಾನೆ, ಇರೋದು ತಮ್ಮನ್ನು ಬಹಳ ಪ್ರೀತಿಯಿಂದ ಬೆಳೆಸಿದ್ದೀನಿ, ನೋಡಿ ಓದಿಸಿನಿಲ್ಲ, ಮನೆ ಅವ್ನು ಸಾಯ್ತಾನ ಏನು ಅಂತ, ನನ್ನ ಪರ್ಮಿಷನ್ ಇಲ್ಲ. ಆಮೇಲೆ ತಮ್ಮ ಬರ್ತಾನೆ, ನಾಳೆ ನನ್ನ ಸಂರಕ್ಷಣೆ ಮಾಡೋದು ಯಾರು, ಈಗೇನೋ ನಾನು ಇವರಿಂದ ಹಣ ತಗೊಂಡು ಏನಂತ ಹೇಳಕ್ಕೆ ಪಾಕೆಟ್ ಮನಿ, ನಮ್ಮ ಅಣ್ಣನಿಂದ ಪಾಕೆಟ್ ಮನಿ ತಗೊಂಡು ಕಾಲೇಜಿಗೆ ಹೋಗ್ತೀನಿ, ಈಗ ಮತ್ತೆ ಅವ್ನು ಹೋಗ್ಬಿಟ್ಟು ಅಂತ ನನಗೆ ಪಾಕೆಟ್ ಮನಿ ಕೊಡೋದು ಯಾರು, ಅದು ನನಗೆ ಬೇಕು, ಯಾರು ಬೇಕು, ಅಣ್ಣ ಬೇಕು, ಇದರರ್ಥ ಪರ್ಮಿಷನ್ ಇಲ್ಲ. ಅವನ ಮಕ್ಕಳು ಬರ್ತಾರೆ, ಅವನ ಮಕ್ಕಳು ಒಂದು ನಾವು ಚಾಕ್ಲೇಟ್ ತಿನ್ ಕೊಡೋದ್ಯಾರು, ಬಿಸ್ಕೆಟ್ ತಿನ್ ಕೊಡೋದ್ಯಾರು, ಏನು ನಮ್ಮ ನಮ್ಮ ಅಪ್ಪ ನಮ್ಮ ಬೇಕು ಕೊಡಂಗಿಲ್ಲ. ಎಲ್ಲರೂ ಸಾಕ್ಷಿ ಒಂದ, ಇವಾಗ ನಾವು ಬೇಕು, ನಾವು ಸಾಗಿದ್ ಬಿಡೋದು, ಇವ ನಾವು ಬೇಕು, ಇವ ನಾವು ಬೇಕು, ಇವ ನಾವು ಬೇಕು, ಯಾರಾದ್ರೂ ಒಬ್ಬರಾದ್ರೂ ಇದ್ದೀರಾ ಅಂತ ಅವ್ನು ನ್ಯಾಯಾಧೀಶ ಜೋರಾಗಿ ಕೇಳ್ತಾನೆ. ಎಲ್ಲೋ ಒಂದ್ ಕಡೆ ಧ್ವನಿ ಬರ್ತದೆ, ನಮ್ಮನ್ನು ಯಾರೂ ಕೇಳಬಾರ್ದು, ನಮ್ಮನ್ನು ಯಾರೂ ಕೇಳಬಾರ್ದು, ನಮ್ಮನ್ನು ಸ್ವಲ್ಪ ಕೇಳಿಸ್ಕೊಡ್ರಿ ಅಂತ ಜೋರು ಧ್ವನಿ ಬಂತು. ಎಲ್ಲರಿಗೂ ಆಶ್ಚರ್ಯ, ಯಾರು ಮಾತಾಡಿದ್ದಾರೆ? ನಿಧಾನ ಹೋಗಿ ಅವನ ಹೊಟ್ಟೆಗೆ ಕಿವಿ ಹಚ್ಚಿ, ಹೊಟ್ಟೆಗಿಂದ ಯಾರು ಹೇಳಿಕೆ ಏನು ಹೇಳಿಕೆ, ನಮ್ಮನ್ನು ಯಾರು ಕೇರ್ ಮಾಡ್ತಾ ಇಲ್ಲ, ನಮಗೆ ಇವಾಗ ನಮ್ಮ ಬಗ್ಗೆ ಯಾರಿಗೂ ಕೇರೇ ಇಲ್ಲ, ನಮ್ಮನ್ನು ಕೇಳ್ರಿ, ನಾವು ಹೇಳ್ತೀವಿ ಸಾಕ್ಷಿ ಅದು. ಓಹೋ, ಯಾರಪ್ಪ ನೀವು, ಯಾರು ಕೇಳ್ತೀರಿ? ಈ ಮನುಷ್ಯ ಯಾವಾಗ ಹುಟ್ಟ್ಯಾನ ಆ ಹುಟ್ಟದಾಗಿನಿಂದ ನಾವು ಇವನ ಜೊತೆ ಒಳಗಿದ್ದೇವೆ. ಅವಾಗ ನಾವು ಬರೇ 4, 10, 20 ಅಷ್ಟೇ ಇದ್ವಿ, ಈಗ ನಾವು ಲಕ್ಷಗಟ್ಟಲೆ ಬೆಳೆದೇವು ಒಳಗಡೆ, ನಮ್ ದೊಡ್ಡ ಕಾಲೋನಿನೇ ತಯಾರಾಗ್ಯದ. ಯಾರ ಬ್ಯಾಕ್ಟೀರಿಯಾ ಅವ್ ಕ್ಲೇಮ್ ಮಾಡ್ತಾವ, ನಾವು ಇಷ್ಟು ವರ್ಷದ ಇಷ್ಟು ದೊಡ್ಡ ಕಾಲೋನಿ ಮಾಡಿ ಒಳಗೆ ಕೂತ್ಕೊಂಡೇವಿ, ನಮ್ಮನ್ನು ಸ್ವಲ್ಪ ಕೇಳ್ರಿ. ಏನು ಇವ ಸತ್ರ ನಮ್ ಕಾಲೋನಿ ಎಲ್ಲ ಹೋಗ್ಬೇಕು ನಾವು? ಆದ್ರಿಂದ ನಾವು ಸಹಿತ ಇವನು ಸಾಯ್ಲಿಕ್ಕೆ ಪರ್ಮಿಷನ್ ಕೊಡೋದಿಲ್ಲ. ಹಿಂಗದ ನೋಡ್ರಿ ಈ ಶರೀರ, ಹಿಂಗದ ಈ ಶರೀರ, ಇದು ತುಂತುಂದಾಗಿ ಜರ್ಜರಿತ ಆಗಿ ಇನ್ ಏನಕ್ಕೂ ಉಪಯೋಗ ಆಗುದಿಲ್ಲ ಅನ್ನೋ ತನಕನೂ ಈ ಲೌಕಿಕ ಈ ವ್ಯವಹಾರ ಇದನ್ನು ಉಪಯೋಗಿಸ್ತು. ಕೊನೆಗೆ ಇವ ಸನ್ಯಾಸ ಆಗಿದ್ದ ಅಂದ್ರೆ ಇನ್ನೂ ಸತ್ತಿರುವುದಿಲ್ಲ, ಗೊತ್ತಾಯ್ತಲ್ಲ. ಮುಂಚೆನೆ ಮನೆ ಮೇಲೆ ಕೂಡಿಸಿ ತಂದು ಮಂಟಪದಾಗ ಕೂಡಿಸಿ ಗೊತ್ತಾಯ್ತು ಹಣ ಮಾಡ್ಕೊಂಬೋದು. ಎಷ್ಟು ಮಂದಿ ಬೇಕು, ಎಷ್ಟು ಮಂದಿ ಬೇಕು? ರಮಣ ಮಹರ್ಷಿಗಳು ತಪಸ್ಸಿಗೆ ಒಳಗೆ ಕೂತ್ಕೊಂಡ್ರೆ ಅವನು ಉಳಿಸಲು ಸುಲಭವ. ಅವನಿಗೆ ಎಚ್ಚರ ಇದ್ದಿರೋ ರಮಣಿಗೆ ಅವರ 12-13 ವರ್ಷ ಏನು ಎಚ್ಚರಿಲ್ಲ. ಅವ್ರನ್ನ ಎತ್ಕೊಂಡು ಬಂದು ತಂದು ಹೊರಗೆ ಕೂಡಿಸಿ ಸ್ನಾನ ಮಾಡಿಸಿ ಮೈ ಒರೆಸಿ ಜ್ಞಾನಿಗಳು ಮಹರ್ಷಿಗಳು ಅಂತ ಆ ಹಣ ಸಂಪಾದ ಭಗವಾನ್ ಮಹರ್ಷಿಗಳು ಅಂತ ಹೆಸರು ಕೊಟ್ಟು ತಾನ ಹೆಸರು ಕೊಟ್ಟು ಜನರಿಗೆ ಕ್ಯೂದಲ್ಲಿ ನಿಲ್ಲಿಸಿ ದರ್ಶನ ಕೊಡಿಸಿ ಹಣ ಮಾಡ್ಕೊತೀವಿ. ಸೊ ಕೆಲವು ಮಂದಿ ಒರಿಜಿನಲ್ ಭಕ್ತರು ಅಂತ ಇರ್ತಾರೆ, ಅವರು ಮುಖ ಸೇತ್ ನೋಡೋದಲ್ಲ ಗೊತ್ತಿರ್ತಾರೆ, ಅದರ ಒಳಗಡೆ ಸೆನ್ಸ್ ಮಾಡ್ತಾರೆ ಈ ಸಾಮಾನ್ಯ ವ್ಯಕ್ತಿ ಅಲ್ಲ, ಇದು ಅಸಾಮಾನ್ಯ ವ್ಯಕ್ತಿ, ಇದರಿಂದ ಸಾಕಷ್ಟು ಜನಕ್ಕೆ ಉಪಕಾರ ಆಗೋದಿದೆ. ಅವರು ಅವನ್ನ ಹೊಡೆದು ಬಡಿದು ದಮ ದಮ ಮಾಡಿ ಕಳಿಸಿ ಆನಂತರ ಆ ಶರೀರ ಕಾಪಾಡಿದ್ರು. ಮುಂದೆ ಅವ್ರಿಗೆ ಎಚ್ಚರಾಯ್ತು, ಎಚ್ಚರಾದ ಮೇಲೆ ಅವ್ರು ಬ್ರಿಡ್ಜ್ ಮಾಡಿ ಶುರು ಮಾಡಿದ್ರು. ಅಂದ್ರೆ ಶರೀರದ ಬಗ್ಗೆ ಎಷ್ಟೊಂದು ಸ್ವಾರ್ಥ ಅದ, ಎಷ್ಟೊಂದು ಸ್ವಾರ್ಥ ಅದ. ನ ಅನ್ಯತಃ ಅಸ್ತಿ ದ್ರಷ್ಟ, ಎಲ್ಲಿ ಬಂದ್ವಿ ನಾವು? ಸಾಕ್ಷಿ ದ್ರಷ್ಟ ಸಾಕ್ಷಿ, ದ್ರಷ್ಟ ಸಾಕ್ಷಿಗೆ ಸಾಕ್ಷಿಯಾದ, ದ್ರಷ್ಟ ಸಾಕ್ಷಿಗೆ ಸಾಕ್ಷಿಯಾದ. ಅದಕ್ಕೆ ನಾನು ಹೇಳ್ತೇನೆ, ಸಾಕ್ಷಿಯನ್ನ ಕಂಡವ್ರು ಯಾರೂ ಇಲ್ಲ. ಸಾಕ್ಷಿ ಅಲ್ಲಿದೆ, ಸಾಕ್ಷಿ ಆ ಕೋಣೆಯಲ್ಲಿದೆ, ಕಂಡವ್ರು ಯಾರೂ ಇಲ್ಲ. ನ ಅನ್ಯತಃ ಅಸ್ತಿ, ಮತ್ ಎಲ್ಲಿದೆ ಸಾಕ್ಷಿ? ನೀನ ಸಾಕ್ಷಿ. ಹೋಲ್ ಜಿಜ್ಞಾಸ ಹ್ಯಾಸ್ ಟು ಎಂಡ್ ಓನ್ಲಿ ಇನ್ ಅಸ್ಮತ್ ಪ್ರತ್ಯಯ, ನಾನುವಿನಲ್ಲೇ ಕೊನೆ ಆಗ್ಬೇಕು. ಅಸ್ತಿ ಇತ್ಯಾದಿ ಶ್ರುತಿ ಮನೀಷಿ ಮನಸ್ ಈಶಿತ ಸರ್ವಜ್ಞ ಈಶ್ವರ ಇತ್ಯರ್ಥ. ಅದೇನು ನ ದ್ರಷ್ಟ ಅನ್ಯತ್ ನ ಅಸ್ತಿ, ಸಾಕ್ಷಿಯನ್ನು ಹೊರತುಪಡಿಸಿ ಇನ್ನೊಂದು ಯಾವುದು ಇಲ್ಲ ಅನ್ನುವ ಈ ಹೇಳಿಕೆ ಬೃಹದಾರಣ್ಯಕ. ಅದನ್ನು ಇತ್ಯಾದಿ ಶ್ರುತಿ. ಆಮೇಲೆ ಮುಂದೆ ಮಂತ್ರದಲ್ಲಿ ಇನ್ನೊಂದು ಶಬ್ದ ಬಂದಿದೆ, ಮನೀಷಿ ಕವಿಹಿ ಮನೀಷಿ. ಏನು ಮನೀಷಿ ಅಂದ್ರೆ ಏನು ಹೇಳ್ತಾರೆ ನೋಡಿ, ಮನಸ್ ಈಶಿತ, ಮನಸ್ ಈಶಿತ. ಮನಸ್ ಈಶಿತ ಅಂದ್ರೇನು? ಮನಸ್ಸಿನ ಒಡೆಯ. ಮನಸ್ ಈಶಿತ ಆಳುವವನು, ಮನಸ್ಸನ್ನ ಆಳುವ ಈಶಿತ ಅಂದ್ರೆ ಆಳುವವನು, ಮನಸ್ಸು ಬುದ್ಧಿಗಳನ್ನ ಆಳುವವನು. ಅವನನ್ನ ನಾವು ಸರ್ವಜ್ಞ ಅಂತ ಕರೆಯೋಣ. ಮನಸ್ಸು ಬುದ್ಧಿಗಳನ್ನ ಆಳುವವನು ಸರ್ವಜ್ಞ. ಈಗ ಸರ್ವ ಮನಸ್ಸು ಬುದ್ಧಿಗಳನ್ನು ಆಳ್ತಾನೆ, ನಂದು ಒಬ್ಬಂದು ಆಳ್ತಾನೆ, ನಾ ಎಲ್ಲರ ಮನಸ್ಸು ಬುದ್ಧಿಗಳು ಆ ಈಶ್ವರನೇ ಆಳ್ತಾನೆ. ಎಲ್ಲರ ಮನಸ್ಸು ಬುದ್ಧಿಗಳಂದ್ರೆ ಸರ್ವಜ್ಞ ಅಂತ ಅರ್ಥ. ಸರ್ವಜ್ಞ ಈಶ್ವರ, ಈಶ್ವರ ಸರ್ವಜ್ಞ ಇತಿ ಅರ್ಥ. ಪರಿಭೂ ಸರ್ವೇಷಾಂ ಪರಿ ಉಪರಿ, ಪರಿ ಉಪರಿ ಸರ್ವೇಷಾಂ ಪರಿ ಉಪರಿ ಭವತೀತಿ ಪರಿಭೂ. ಏನು ಪರಿಭೂ ಅಂದ್ರೆ, ಭೂ ಅಂದ್ರೆ ಗೊತ್ತಾಯ್ತಲ್ಲೋ ಅವನು ಇರ್ತಾನೆ. ಪರಿ ಪರಿ ಅಂದ್ರೇನು? ಮೇಲೆ ಇರ್ತಾನೆ. ಇನ್ನ ಶಬ್ದ ಬಂದದೆ ಶಬ್ದ ಸಂಗ್ರಹ ಬರ್ತೇನೆ, ಉಪರಿ ಪರಿ ಉಪರಿ ಮೇಲಿರ್ತಾನೆ. ಪರಿಭೂ ಅಂದ್ರೇನು? ಮೇಲೆ ಇರ್ತಾನೆ. ಮೇಲಿರ್ತಾನೆ ಅಂದ್ರೇನು? ಸರ್ವೇಷಾಂ ಪರಿ ಉಪರಿ, ಸರ್ವೇಷ ಎಲ್ಲವುಗಳಿಗಿಂತಲೂ ಮೇಲೆ. ಭೂಹು ಭವತಿ, ಭವತಿ ಇತಿ ಎಲ್ಲರಿಗಿಂತಲೂ ಮೇಲೆ ಇರುತ್ತಾನೆ. ಎಲ್ಲವುಗಳಿಂದ ಅಂತ ಹೇಳ್ತಾ ಹೋಗ್ತಾ ನಿನಗೆ, ಶರೀರಕ್ಕಿಂತ ಮೇಲಿರ್ತಾನೆ, ಪ್ರಾಣಕ್ಕಿಂತ ಮೇಲಿರ್ತಾನೆ, ಮನಸ್ಸು ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಎಲ್ಲ ಕೋಶಗಳಿಗಿಂತ ಮೇಲಿರ್ತಾನೆ, ಕರ್ತಾ ಭೋಕ್ತರಿಗಿಂತ ಮೇಲಿರ್ತಾನೆ, ಜಾಗೃತ ಸ್ವಪ್ನ ಸುಶಕ್ತಿಗಳಿಗಿಂತ ಮೇಲಿರ್ತಾನೆ, ಮೇಲಿರ್ತಾನೆ, ಮೇಲಿರ್ತಾನೆ, ಕೈಲಾಸ ವೈಕುಂಠಕ್ಕಿಂತ ಮೇಲಿರ್ತಾನೆ, ಬ್ರಹ್ಮಲೋಕಕ್ಕಿಂತ ಮೇಲಿರ್ತಾನೆ, ಸತ್ಯಲೋಕಕ್ಕಿಂತ ಮೇಲಿರ್ತಾನೆ, ಸೂಕ್ಷ್ಮಕ್ಕಿಂತ ಸೂಕ್ಷ್ಮ ಆಗಿರ್ತಾನೆ, ಅನೋರಣೀಯನಾಗಿರ್ತಾನೆ, ಮಹತ್ವಮಯನಾಗಿರ್ತಾನೆ. ಹಬ್ಬ, ಇನ್ನು ಹೇಳಿಕ್ಕೇನೂ ಇಲ್ಲ, ಇನ್ನು ಕೇಳಲಿಕ್ಕೇನೂ ಇಲ್ಲ. ಆದ್ದರಿಂದ ಒಂದೇ ಶಬ್ದ ಮುಗಿಸ್ಬಿಡೋಣಂತೆ. ಏನದು? ಪರಿಭೂಹು. ಹೋಗಿರ್ಲಿ, ಅವನು ಎಲ್ಲೆಲ್ಲಿ ತುಂಬಿಕೊಂಡು ಎಲ್ಲಕ್ಕಿಂತ ಮೇಲಿದ್ದಾನೆ, ಇಷ್ಟೇನಾ? ಸ್ವಯಂಭೂಹು, ಪರಿಭೂಹು ಸ್ವಯಂಭೂಹು. ನೋಡೋಣ ನೆಕ್ಸ್ಟ್. ಶಾಂತಿ ಶಾಂತಿ ಶಾಂತಿ ಹರಿ ಓಂ.